ಸಿಯಾನ್ ಅಂತೇವಾಸಿನ ಬೇರೆ ಅಂತೇವಾಸಿಗಳನ್ನು ಶಿಷ್ಯರು ಇಲ್ಲಿ ಒಂದು ತಮಾಷೆ ಅಂತೇವಾಸಿ ಇದ್ರೆ ಹತ್ತಿರದಲ್ಲಿ ಕೂಡ ಪುಸ್ತಕಗಳನ್ನು ನೋಡುತ್ತೆ ಬಂದು ನೋಡುತ್ತ ಇವರು ಕಲಿಸಿದವರಿದ್ದಲ್ಲ ಇದು ಕೊನೆ ಬೆಂಚಿನ ಅಂತೇವಾಸಿ ಆಗ ಬೇಕು ಕೊನೆ ಬೆಂಚಿನ ದೊಡ್ಡದಿಲ್ಲ ಈ ಮೊದಲನೇ ಬೆಂಚಿನ ಕೂಡಲೇ ನಾನು ಇನ್ನೂ ಕೂಡುತ್ತ ಅವ್ರಿಗೆ ಮಾಡ್ಬೇ ಮಾಡಿ ಅಂತೇವಾಸಿನ ಸಮಾವರ್ತನೆ ನಮ್ಮಲ್ಲಿ ಮದುವೆ ಮುಂಚೆ ಸಮಾವರ್ತನ ಅಭಿಪ್ರಾಯ ನಮ್ಮ ಶಬ್ದವೇ ಬಳಕೆಯಲ್ಲಿ ಸಮಾವರ್ತನ ಮದುವೆ ಮುಂಚೆ ಅನಾದಿ ಸಮಾವರ್ತನ ಅಂದ್ರೆ ಈಗ ದೊಡ್ಡ ಸಂಗತಿ ಬರಬಹುದೇ ಏನೇನೋ ಎಲ್ಲ ದುಬಾರಿ ಉಂಬರೆ ವರನಿಗೆ ಅದು ಮಾಡಬಾರ್ದೆಲ್ಲ ಮಾಡ್ತೇವೆ ಏನ್ ಮಾಡಬೇಕು ಅಂತ ಉಳಿದದ್ದೆಲ್ಲ ಮಾಡ್ತೇವೆ ಅದಕ್ಕೆ ಸಮಾವರ್ತನ ಅಂತ ಮದುವೆ ಮುಂಚೆ ಮಾಡುವಾಗ ಅದು ಸಮಾವರ್ತನ ಮಾಡೋದು ಉಂಬರೆ ಇಟ್ಕೊಂಡು ಕಾಶಿ ಆದ್ರೆ ಹೋಗ್ತಾರೆ ಆಮೇಲೆ ತಡೀತಾರೆ ಇಲ್ಲಪ್ಪ ನೀವು ಹುಡುಗಿ ಹುಡುಗಿ ಹೋಗಿದ್ದೇವೆ ನೀವು ಕಾಶಿ ಹೋದ್ರೆ ಅವ್ರಿಗೆ ಏನ್ ಮಾಡಬೇಕು ಬಾ ಅಂತ ಮಾಡಿ ಇದು ನಿಜವಾಗಿ ಒಂದು ದೊಡ್ಡ ನಾಟಕ ಸಮಾವರ್ತನ ಅಂತ ಗುರುಕುಲದಿಂದ ಮರಳಿ ಬರುವುದು ಗುರುಕುಲಕ್ಕೆ ಹೋಗುದು ಏನ್ ಸಮಾವರ್ತನ ಈ ಗುರುಕುಲದಿಂದ ಅಧ್ಯಯನ ಮುಗಿಸಿ ಮನೆಗೆ ಬರುವುದು ಮನೆ ಬರುವುದಕ್ಕೆ ನಿನ್ನ ಮದುವೆ ಮಾಡ್ಕೊಳ್ಳೋದು ಮಾಡಿ ನಾನು ಯಾತ್ರೆ ಮಾಡ್ಕೊಂಡ್ರೆ ಮಧ್ಯ ಆಗಿರ್ತೇನೆ ಅಂತ ಹೇಳುದು ಅದನ್ನು ತಡೆಯುವುದು ಅಂತ ಮೊಟ್ಟ ಅರ್ಥ ಗುರು ಸಮಾವರ್ತನ ಅಂದ್ರೆ ರಿಟರ್ನಿಂಗ್ ಕಮಿಂಗ್ ಬ್ಯಾಕ್ ಟು ಗುರುಕುಲದಲ್ಲಿ ಅಧ್ಯಯನ ಮುಗಿಸಿ ಮನೆಗೆ ಬರುವ ಕಾರ್ಯಕ್ರಮ ಸಮಾವರ್ತನ ಅದನ್ನ ಇವರೆಲ್ಲ ಹುಡುಗರನ್ನ ಸೇವಾಸಿನ ಸಮಾವರ್ತನ ಅಥವಾ ನಿಮ್ಮ ಮನೆ ಹೋಗಿ ಮದುವೆ ಮುಂದೆ ಮದುವೆ ಮಾಡ್ಕೊಂಡು ನೀವು ಅಷ್ಟಕ್ಕೆ ಲಾಯಕ್ ಮುಂದೆ ಕಳಿಸಬೇಕು ಇವತ್ತು ಕಳಿಸಲಿಲ್ಲ ಆಮೇಲೆ ಸಂಕಸ್ಮೈವ ಅವನ ಮಾತ್ರ ಸಮಾಜ ಈ ಅಂತೇವಾಸಿ ಅನ್ನೋದು ಭಗವಂತನದ್ದೇ ಒಂದು ಹೆಸರು ಯಾಕಂದ್ರೆ ಅದೇ ಹೃದಯ ಮಧ್ಯೆ ನಮ್ಮ ಮನದ ಸತ್ಯವಳ ಮಧ್ಯದಲ್ಲಿ ವಾಸ ಮಾಡತಕ್ಕಂತ ಭಗವಂತನೇ ನಿಜವಾದ ಅಂತೇವಾಸಿ ಅವು ಅಂತೇವಾಸಿ ಕುಟುಂಬದಲ್ಲಿ ಮನೆ ಬೆಚ್ಚ ಕುಟುಂಬವನ್ನೆಲ್ಲ ಕಳಿಸಬೇಕು ನಿಜವಾದ ಅಂತೇವಾಸಿ ಸಲ ರಾಮರಾಯನ ಸಮೂಹಗಳನ್ನು ಬಿಟ್ಟು ಉಳಿದವರನ್ನೆಲ್ಲ ಸಮಾವರ್ತನೆ ಬಾರಿ ಮನೆ ಅವರು ಸ್ವೈವನ ಸಮಾವರ್ತನ ಒಬ್ಬರನ್ನ ಆಗವು ಮಾಡೋದಿಲ್ಲ ಅವರು ಕೂತಿದ್ದಾರೆ ಯಾವಾಗ ಬಿಡುವರು ಕೂಡ ಆಗುತ್ತೆ ಯಾವಾಗ ಬಿಡುತ್ತಾರೆ ಅಂತ ಕಾದು ಕೂತಿದ್ದಾರೆ ಅವರು ಒಂಥರ ನಿರಾಶೆ ಆಗ್ತಾಯಿದೆ ಇಷ್ಟು ವರ್ಷ ನನ್ನ ಒಟ್ಟಿಗಿರತಕ್ಕಂತಹ ಶಿಷ್ಯರನ್ನೆಲ್ಲ ನನ್ನ ಸಹಪಾಠಿಗಳನ್ನು ಕಳಿಸಿಬಿಟ್ರು ನನ್ನನ್ನು ಕಳಿಸುವುದೂ ಇಲ್ಲ ಇಲ್ಲಪ್ಪ ನಿಮಗೆ ಪಾಠ ಹೇಳೋಲ್ಲ ಅಂತ ಹೇಳಿ ಕಳಿಸುವುದೂ ಇಲ್ಲ ಪಾಠ ಹೇಳೋದೂ ಇಲ್ಲ ಅಗ್ನಿ ದೇವತೆಗಳು ಪ್ರಸನ್ನರಾಗಲಿಲ್ಲ ಗುರುಗಳು ಪ್ರಸನ್ನರಾಗಲಿಲ್ಲ ಅಂತ ಮಾತ್ರ ಮಾನಸಿಕವಾಗಿ ಹಿನ್ನೆಲೆಯನ್ನು ಹೀಗಿದ್ದಾಗ ಮುಂದೆ ಸತ್ಯಕಾಮನ ಹೆಂಡತಿಗೆ ಬಾಬೇಜಾರ ಇಷ್ಟು ಒಳ್ಳೆ ಹುಡುಗ ಇವನನ್ನು ಅಲಕ್ಷ್ಯ ಮಾಡ್ತಾನೆ ಇದುವರೆಗೂ ಪಾಠ ಮಾಡಬಾರ್ದ ಪಂಚಾಯೋ ಹೆಂಡತಿ ಬಂದ್ಬಿಡ್ತಾನೆ ತಪ್ತೋ ಬ್ರಹ್ಮಚಾರಿ ಕುಶಲ ಮಗ್ನೀಂದ ಪರಿಚಯಚಾರಿ ಮಾತ್ವಾಯ ಪರಿಪ್ರಾಭೂಷ್ಯ ಪ್ರಭೂಷ್ಯ ಸ್ವೈ ಬಂದಿದ್ದಾರೆ ತಪ್ತೋ ಬ್ರಹ್ಮಚಾರಿ ಏನು ತಪಸ್ವಿ ಒಂದು ಕ್ಷಣ ವ್ಯರ್ಥ ಸದಾ ತಪ್ಪನ ತಪ್ಪನಿಗೆ ಅನುಭವಿಸಿದ್ದಂತೆ ತಪಸ್ಸು 12 ವರ್ಷ ಕಾಲದಲ್ಲಿ ನಿರಂತರ ಚಿಂತನೆ ಮಾಡ್ತಾ ಇದ್ದಾನೆ ಭಗವಚಿಂತನೆಯಲ್ಲಿ 12 ವರ್ಷವೂ ನಡೆಸಿದ್ದೇನೆ ತಪ್ತಃ ಬಾಹ್ಯ ದೈಹಿಕವಾದಂತಹ ಅನುಷ್ಠಾನಗಳು ಮಾನಸಿಕವಾದಂತಹ ಚಿಂತನೆ ಇದೆ ತಪಸ್ಸು ನಿರಂತರ ಮೃತದೀಕ್ಷಿತನಾಗಿ ನಿಯಮಬದ್ಧವಾದ ಬದುಕನ್ನು ಬದುಕಿದ್ದಾನೆ ಒಂದು ಚೂರು ಚಾಪಲದ ಅವಕಾಶ ಮನಸ್ಸಿನಲ್ಲಿ ನಿರಂತರ ಭಗವಂತನ ಚಿಂತನೆ ಮಾಡ್ತಾ ಇದ್ದಾನೆ ಹಾಗಾದ್ರೆ ಎತ್ತರ ಕೇಳ್ತಾ ಇದ್ದೀನಿ ತಪಸ್ಸು ಮಾಡ್ತಾ ಇದ್ದಾನೆ ತಪಸ್ಸಿನಿಂದ ಸ್ವಾಧ್ಯಾಯ ಸ್ವಯಂ ಅಧ್ಯಯನ ನಡೀತಾ ಇದೆ ಚಿತ್ರಾವಳಿಯ ಮೂಲಕ ನಿರಂತರ ಭಗವಂತ ಚಿಂತನೆ ಧ್ಯಾನದಲ್ಲಿ ಉಳಿಯುತ್ತಾನೆ ಎಚ್ಚರಾದ ಎಲ್ಲ ನೀರುವಂತಹ ಅನುಷ್ಠಾನಗಳನ್ನು ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದಾನೆ ಕುಶಲ ಮಗ್ನಿಯಿಂದ ಪರಿಚಯ ಕಾಣಿ ಚೆನ್ನಾಗಿ ಹನ್ನೆರಡು ವರ್ಷಗಳ ಕಾಲ ಸಮೃದ್ಧಿ ಕಾರ್ಯದಲ್ಲಿ ಮುಂದಕ್ಕೆ ಗೊತ್ತಾಗಬೇಕಾದಂತಹ ಪರಿಚರ್ಯೆ ಮಾಡಿದ್ದಾರೆ ಯಾವ ಶಿಷ್ಯರು ಎಷ್ಟು ಚೆನ್ನಾಗಿ ಅಗ್ನಿ ಸೇವೆ ಮಾಡಿದ್ದಾರೆ ಗುರು ಸೇವೆ ಮಾಡಿದ್ದಾರೆ ತಾನು ತನ್ನ ವೃತ್ತಾನುಷ್ಠಾನಗಳನ್ನು ಮಾಡಿದ್ದಾರೆ ಮುಂದೆ ಬಿಟ್ಟಿದ್ದಾರೆ ಗುರುಗಳ ಸಾಧ್ಯತೆ ಉದ್ದೇಶ ಆಕ್ಷೇಪ ಅಂತ ಹೇಳಿದ್ರೆ ಮಾಧ್ವಾ ಅಂದ್ರೆ ಏನ ಪರಿಪೂರ್ಣ ನಾಳೆ ಅಗ್ನಿ ದೇವತೆಗಳು ನಿಮ್ಮಲ್ಲಿ ಸಿದ್ಧ ಆಗದೇ ಇರಲಿ. ಹನ್ನೆರಡು ವರ್ಷ ದೇವ್ ಮಾಡಿದಾನೆ ಅವರೇ ಪಾಠ ಮಾಡಿದ್ದಾನೆ, ಇದುವರೆ ಪಾಠ ಮಾಡಿದ್ದಾರೆ. ಅಗ್ನಿ ದೇವತೆಗಳು ಎಲ್ಲ ಸಿದ್ಧ ಆಗಿ ಸಾಪ ಕೊಟ್ಬಿಟ್ರೆ ಅಗ್ನಿ ದೇವತೆಗಳು ಸೇವೆ ಮಾಡಿದಾನೆ. ಮಾಧ್ವಾ ಅಂದ್ರೆ ಪರಿಪೂರ್ಣ ಉಚ್ಚ ನಾಳೆ ಅಗ್ನಿ ದೇವತೆಗಳು ಏನಾದ್ರೂ ಅಂದಾರು ಎಟ್ಟಿಗೆ ಕೊಟ್ಟು ಅದರಿಂದ ಮಾಡಬೇಡ. ನೀವು ಪಾಠ ಮಾಡಿರಿ, ಪಾಠ ಮಾಡಿ ಕಳ್ಸ್ಕೊಡಿ, ಕಳ್ಸ್ಕೊಡು ಬೇಡ ಇಲ್ಲೇ ಇರೋದು ಹೇಳ್ಬಿಟ್ಟು ಅಜ್ಜಿ ನಾನು ಪಾಠ ಮಾಡಿ ಪ್ರಕೃತಿ ಅಷ್ಟೇ ಕಳಿಸ್ಕೊಡಿ ಅಂತ ಅವಳ ಒಳ್ಳೆ ನಿಮ್ಮಲ್ಲೇ ಇರ್ಬೇಕಾದ್ರೆ ಅಷ್ಟೇ ಬೇಕಾದ್ರೆ ಇಲ್ಲೇ ಇರಲಿ ಏನ್ ಬೇಕಾದ್ರೆ ಕೊಡ್ತೀನಿ. ಆದ್ರೆ ನೀವು ಅಲಕ್ಷ್ಯ ಮಾಡೋದ್ರೆ ಹನ್ನೆರಡು ವರ್ಷ ಆಯ್ತು ಒಂದೇ ಪಾಠ ಮಾಡಿಲ್ಲ ಅವರಿಗೆ ಪ್ರಕೃತಿ ಸತ್ಯಕ್ಕಾಗಬಹುದು ಹೆಂಡತಿಯ ಮಾತನ್ನು ಕೇಳಿಸಿಕೊಂಡು ಇನ್ನು ಮನೆಯಲ್ಲಿ ಕೂತ್ರ ದಿನ ಇದೆ ಸಮಸ್ಯೆ ಆಗುತ್ತೆ. ಭಾಷೆ ಪಡೆದ ಅವರಿದ್ದಾರೆ ತಸ್ಮೈ ಅಪ್ರೋಚ್ಯವ ಪ್ರವಾಸಾಂಚಕಾರ ಒಂದು ಚಿತ್ರ ಮಾಡಿದ್ರು ಉತ್ತರ ಕೊಟ್ಟಿದ್ದೆ ಕೊಟ್ಟಿದ್ದೆ ತಸ್ಮೈ ಅಪ್ರೋಚ್ಯವ ಪಾಠ ಮಾಡಿದ್ರು ಮತ್ತು ಒಂದು ದಿವಸ ನೋಡಿದ್ರೆ ಒಬ್ಬರು ಪಾಠ ಮಾಡ್ತಾರೆ ಅಂದ್ರೆ ಒಂದು ದಿವಸ ಮಾಡಿದ್ರು ಪಾಠ ಮಾಡಲಿಲ್ಲ ಅಷ್ಟೇ ಅಲ್ಲ ಮನೆಯಲ್ಲಿ ಕೂತ್ಕೊಂಡು ಏನ್ ಪಾಠ ಮಾಡಿಲ್ಲ ಮಾಡಿದ್ರು ಪ್ರವಾಸಾಂಚಕಾರ ಪ್ರವಾಸ ಇದೆ ಬರುವ ಕೆಲವು ದಿವಸ ಆಗುತ್ತೆ ಅದನ್ನ ಜನ ನೋಡ್ತದೆ ಪ್ರವಾಸ ಪಾಠವೂ ಹೇಳಿಲ್ಲ ಯಾಕೆ ಪಾಠ ಹೇಳಿಲ್ಲ ಅನ್ನೋದನ್ನ ಹೆಂಡತಿ ಹತ್ರವೂ ಹೇಳಿಲ್ಲ. ಹೆಂಡತಿ ಹತ್ರವು ರಹಸ್ಯವನ್ನು ಬಿಚ್ಚಲಿಲ್ಲ, ಶಿಷ್ಯನಿಗೆ ಪಾಠವೂ ಮಾಡಲಿಲ್ಲ. ಅಪ್ರೋಚ್ಯವ ಪಾಠವೇ ಮಾಡದೆ ಹೊರಬಿಟ್ಟು ಉತ್ತರ ಹೋಗಿದೆ ಸ್ವಲ್ಪ ದಿವಸ ಇರೋಲ್ಲ ನಾವು ಪ್ರವಾಸ ಎಲ್ಲಿ ಹೋಗ್ತೇನೆ ಅಂತೂ ಹೇಳಿಲ್ಲ, ಶಿಷ್ಯನಿಗೂ ಗೊತ್ತಿಲ್ಲ, ಹೆಂಡತಿ ಅಂತರೂ ಹೇಳಿಲ್ಲ. ಎಲ್ಲೋ ಬೇರೆ ಕಡೆ ಹೋಗ್ಲಿಕ್ಕಿದೆ ಅಂತ ಹೇಳೋದು ಸಹ ವ್ಯಾಧಿನ ಅನರ್ಷಿತು ತತ್ರೆ ಮಗನಿಗೆ ತುಂಬಾ ದುಃಖ ಆಗುತ್ತೆ. ಕೋಸಲ ಕಾಮಲ ಆಗಿದೆ ಅವನಿಗೆ ವ್ಯಾಧಿ, ವ್ಯಾಧಿ ಅಂತಂದ್ರೆ ದೈನಿಕ ವ್ಯಾಧಿ ಅಲ್ಲ, ಮಾನಸಿಕವಾಗಿ ತುಂಬಾ ಆಸೆಗಳಿತ್ತು. ವಿವಿಧ ಆಸೆ ನನಗೆ ಮುಂದೆ ಪಾಠ ಇರುವುದಿಲ್ಲ, ನಾನು ಅಧಿಕಾರಿಗೂ ನನಗೆ ಯೋಗ್ಯತೆ ಕಾರದು ಏನು ಈಗಿನ ಮನೆ ಪಾಠ ಮಾಡಬೇಕು ಅನೇಕ ರೂಪಗಳು ತಿಳ್ಕೋಬೇಕು ಏನೇನೇನೇನೋ ಮನಸ್ಸಿನಲ್ಲಿ ತಿಳ್ಕೊಂಡಿಲ್ಲ ಅದಕ್ಕೆ ಯಾವುದಕ್ಕೂ ಪರಿಹರಿಸಿ ಅಂತ ಮನಸ್ಸಿನಲ್ಲಿ ಚಿಂತೆ ಹೆಚ್ಚು ತುಂಬಾ ಪಾಠವೇ ಮಾಡಲಿಲ್ಲ, ಎಲ್ಲ ನನ್ನ ಸಹಪಾಠಿಗಳು ಉಪದೇಶ ಕೊಡಲು ಪಾಠ ಮಂಗಳ ಮಾಡಿಕೊಂಡು ಮನೆ ಹೋಗಲು ನಾನು ಇನ್ನೇನು ಜನಗಳ ಪಾಠ ಪ್ರಾರಂಭ ಮಾಡಿಲ್ಲ. ನಾನು ಪ್ರಾಯ ಗುರು ಅನುಗ್ರಹಕ್ಕೆ ಮಾತ್ರ ಬದುಕಿಗೆ ಈ ಯೋಚನೆ ಮಾಡಿ ಅನಶಿತು ನಾನು ಊಟ ಮಾಡಬಹುದು ಉಪವಾಸ ಪುಸ್ತಕ ಗುರುಗಳ ಅನುಗ್ರಹ ಆಗಿ ಅವರು ಬಂದು ಉಪದೇಶ ಮಾಡಿದ್ರೆ ಮತ್ತೆ ಊಟ ಇಲ್ಲದೇ ಸತ್ಬಿಡ್ತೇನೆ. ಅನಶಿ ತುಂಬೆ ಉಪವಾಸ ಕೂತು ಸಾಯ್ಬೇಕು ಅಂತ ತೀರ್ಮಾನ ಬ್ರಹ್ಮಾಚಾರ್ಯ ಜಾಯ ಉಚಾರ್ಯ ಬ್ರಹ್ಮಚಾರ್ಯ ಹೊರಟೋಗಿದ್ದಾರೆ ಮಧ್ಯಾಹ್ನ ಆಯ್ತು ಮನೆಯಲ್ಲಿ ಅಡಿಗೆ ಎಲ್ಲ ಸಿದ್ಧವಾಗಿದೆ ಊಟಕ್ಕೆ ಅಂತ ಎಲ್ಲ ಹೊರಗಿ ಸಾಮಾನ್ಯವಾಗಿ ಸಂಸ್ಕೃತಿ ಆಸೆಂಟು ಅಸ್ಮಿನ್ ಪುರುಷೆ ಏನನ್ನ ಸಾಧಿಸಬೇಕು ನಾನಾತ್ಯ ಯಾವುದೋ ವಿಧದ ಬೈಕಿ ವೇದನೆ ಹೇಳಿರ್ತಕ್ಕಂಥ ಮನೋಜನ ಉಪಾಸನೆ ಉಪಾಸನೆ ಮೂಲಕ ಸಾಕ್ಷಾತ್ಕರಿಸಬೇಕು ನಾನಾ ಬಗೆಯ ಹತ್ತು ಹಲವು ಬೈಕಿಗಳು ತಾಯಿ ಅದರಿಂದ ವ್ಯಾಧಿಗೆ ಪರಿಪೂರ್ಣವಾಗಿದೆ ನಾನು ಅದರಿಂದ ಮನೋವ್ಯಾಧಿಯಿಂದ ತುಂಬಿ ಹೋಗಿದ್ದೆ ಮನಸ್ಸಿನಲ್ಲಿ ವ್ಯಾಧಿ ಅಂದ್ರೆ ತೋರಿಸಿದಂತಾಗ ದೇಹದಲ್ಲಿ ಅವರು ಫಿಸಿಕಲ್ ಡಿಸೀಸಸ್ ಆಗಿದೆ ಅವಾಗ ದೇಹದಲ್ಲಿ ಅದು ಯಾಕೆ ಮನಸ್ಸಿನಲ್ಲಿ ಯಾವುದಾದ್ರೂ ವ್ಯಾಧಿ ಅಂದ್ರೆ ಅದು ದೇಹದಲ್ಲಿ ಕ್ರಮೇಣ ಪರಿಣಾಮ ಮಾಡುತ್ತೆ ಅಧೀನ ತುಂಬಿಬಿಟ್ಟಿದೆ ವಿವಿಧವಾದ ಚಿಂತನೆ ಮಾನಸಿಕ ವ್ಯಥೆ ಅದು ವಿವಿಧವಾದ ಆಸೆಗಳಿಂದ ತುಂಬಿಬಿಟ್ಟಿದೆ ಇಷ್ಟು ಆಸೆಗಳನ್ನು ಬದುಕಿ ಹೇಳ್ತಾರೆ ಒಂದು ಆಸೆ ಆದ್ದರಿಂದ ಬದುಕಿದ ಕಷ್ಟ ಇದೆ ಆದರೆ ಒಳ್ಳೆ ಬಾವಿ ಹಾಡಿ ಶಾಸ್ತ್ರದಲ್ಲಿ ವಿಧಿ ಇಲ್ಲ ಅದು ಮಹಾಪಾತಕ ಅದರಿಂದ ಸಾಹಿತ್ಯ ತಪ್ಪು ಬದುಕಿನ ಕಷ್ಟ ಇಲ್ಲ ಸಾಹಿತ್ಯ ತಪ್ಪು ಒಂದು ಶಾಸ್ತ್ರದಲ್ಲಿ ಒಂದಕ್ಕೆ ಪರ್ಮಿಷನ್ ಎಂದ್ರೆ ಉಪವಾಸ ದೀಕ್ಷೆ ಬದುಕು ಬೇಡ ಅಂತ ಉಪವಾಸ ಮಾಡಿ ನಿತ್ಯಾಗ ಮಾಡಿದ್ದೆ ಹಾಗಾಗಿ ಕಾಯದಲ್ಲಿ ವಿಶಿಷ್ಟವಾದ ನಾನು ವಿಧಾನ ನಾನು ಬರುತ್ತಿದ್ದೇನೆ ಉಪವಾಸ ಕೊಟ್ಟಿದ್ದೆ ಊಟ ಅಂತ ಮಾಡಿ ಯಾವ ಬಯಕೆ ಇಲ್ಲದೇ ವ್ಯರ್ಥವಾಗಿ ಬದುಕೋದು ಯಾಕೆ ತಾಯಿ ನಾನು ಊಟ ಯಜಮಾನರು ಇಲ್ಲ ಉಪವಾಸ ಕೂಟ ಕಡೆ ಗುರುಗಳು ಹೊರಟೋಗ್ಬಿಟ್ಟಿದ್ದಾರೆ ಪ್ರವಾಸಕ್ಕೆ ಸಮಸ್ಯೆ ಇವನು ಉಪಾಸನೆ ಮಾಡಿರ್ತಕ್ಕಂಥ ಅಗ್ನಿ ಯಜ್ಞ ಮಾಡತಕ್ಕಂಥ ಅದೇಕೆ ಬೇಕಾಗಿ ಕಾರ್ಮಪತ್ಯ ನಿತ್ಯ ಮನೆಯ ಹಿಂದಿನ ಕಾಲದಲ್ಲಿ ಬೆಂಕಿ ಮಾಡುವುದು ಬಹಳ ಕಷ್ಟ ಅರಣ್ಯ ಮಂಥನ ಮಾಡಿ ಒಮ್ಮೆ ಬೆಂಕಿ ಹಚ್ಚಿದರೆ ಸಾಯೋ ತನಕ ಬೆಂಕಿ ಇಲ್ಲ ಬೆಂಕಿ ಹಾಗಾಗಿ ಮನೆಯ ನಂದಾದೀಪ ಅದರಿಂದ ಮುಂದೆ ಅವನು ಹೋಮಾನವನ್ನು ಕೇಳಿದ್ರಹಪತ್ಯ ಅಂದ್ರೆ ಮನೆಯ ಯಜಮಾನ ಗೃಹಪತಿಯಾಗಿ ಮನೆಯ ಯಜಮಾನಿಕೆ ಅದನ್ನು ನಂದದ ಹಾಗೆ ಯಾವತ್ತೂ ಅದಕ್ಕೆ ಕಟ್ಟಿಗೆ ಹಾಕೊಂಡು ರಾತ್ರಿ ಬೇಕು ಅಂತ ಇರುವುದು ಇಲ್ಲ ಆಮೇಲೆ ವಿಶೇಷವಾದ ನಿತ್ಯ ಅಗ್ನಿಹೋತ್ರ ಮಾಡಲಿಕ್ಕೆ ಅದಾಗಿತ್ತು ಅಲ್ಲಿಂದ ವಿಶೇಷ ಹೋಮಾನ ಆ ವಿಶೇಷ ಯಾಗ ಮಾಡಬೇಕಾಗಿದೆ ಮತ್ತು ನಿತ್ಯಾಗ್ನಿಯಲ್ಲಿ ಹವಮಾನ ಅದಕ್ಕೆ ಆಹವನೀಯ ವಿಶೇಷವಾದ ಹವನ ಮಾಡಿ ಅಗ್ನಿ ಮತ್ತು ಆಹವನೀಯ ಅಗ್ನಿ ಈ ಅಗ್ನಿಯಿಂದ ಪ್ರತಿಷ್ಠೆ ಮಾಡಿ ಆಹವನೀಯ ದೇವತೆಗಳಿಗೆ ಹವನ ಆಹವನೀಯ ದೇವತೆಗಳಿಗೆ ಹವನ ಮಾಡತಕ್ಕಂತಹ ವಿಶೇಷವಾದಂತಹ ಹೋಮಾನ ಈಗ ವಿದ್ಯಾ ಆಮೇಲೆ ಯಜ್ಞದಲ್ಲಿ ಪಿತೃಗಳಿಗೆ ಪಿತೃದೇವತೆಗಳಿಗೆ ಸಮುದ್ರಾದಿತ್ಯರು ಬಹಿಷ್ಪಾತ್ತರು ಅಕ್ಷತರು ಸೋಮವರು ಭೂಷ್ಮ ಪರ್ವ ಅಜಿತ್ತು ಇದೆಲ್ಲ ಪಿತೃದೇವತೆಗಳಿಗೆ ಆಗುತ್ತೆ ಬಯಸುವುದಕ್ಕೆ ಅದನ್ನ ತಕ್ಷಣ ಆಹ್ವಾನೆಯನ್ನು ತಕ್ಷಣ ದಿಕ್ಕಿನಲ್ಲಿ ಪಿತೃದೇವತೆಗಳ ಆರಾಧನೆ ಅಂದ್ರೆ ಪೂಜೆ ಮತ್ತು ಶ್ರಾದ್ದ ಮಾಡುವ ಪಿತೃದೇವತೆಗಳಿವ ಶ್ರಾದ್ದಕರ ಮತ್ತು ಪತ್ರಿಕೆ ಆಗಿರ್ತಕ್ಕಂಥ ಅದನ್ನು ಮಾಡುವುದಕ್ಕೋಸ್ಕರ ದಕ್ಷಿಣ ಅದಕ್ಕೆ ಅಂಗುಲಾಹಾರಿಯ ಪಚನ ಅಂದ್ರೆ ಅದನ್ನ ಅದರಲ್ಲಿ ಹವಿಷನ್ನು ಬೇಯಿಸುವಂತ ಅದಕ್ಕೆ ಆಹಾರ ಅನುಸಾರವಾಗಿ ಆಹಾರವನ್ನು ಕೊಡ್ತಕ್ಕಂಥ ಆಹಾರವನ್ನು ಹವಿಷನ್ನು ಪಚನ ಮಾಡ್ತಕ್ಕಂಥ ನಿತ್ಯ ವಿಶೇಷ ಹೋಮವನ್ನು ನಡೆಯುವಂತಹ ಮನೆ ಇಲ್ಲ ನಿತ್ಯ ಆಯ್ತು ವಿಶೇಷ ಹೋಮ ಹಾಗಾಗಿ ಮಾಡ್ತಾ ಇದ್ದಾರೆ ಕಾರಕಪತ್ಯ ಆಹ್ವಾನೀಯ ಸರಿ ಆರಾಧನೆ ಹೊಟ್ಟೆಗೆ

ಪ್ರಕಾಶ ಶಬ್ದ ಅರ್ಥ, ಮತ್ತೊಂದು ಪ್ರಕಾಶ, ಮತ್ತು ಎಲ್ಲ ಕಡೆ ತುಂಬಿದ್ದು. ಎಲ್ಲ ಕಡೆ ತುಂಬಿದ ಆಕಾಶ ಶಬ್ದಕ್ಕೆ ಅರ್ಥ ಎಲ್ಲ ಕಡೆಯೂ ತುಂಬಿರುವ, ಅಂದ್ರೆ ದೇಶತಃ ಪೂರ್ಣ. ಆಕಾಶ ಎಲ್ಲ ಕಡೆಯೂ ತುಂಬಿರುವ, ಜ್ಞಾನಾನಂದದಿಂದ ತುಂಬಿರುವ, ಅಂದ್ರೆ ಗುಣಪೂರ್ಣ, ಕಾಲ ದೇಶಗಳಿಂದ ತುಂಬೂರ್ಣ. ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ, ಯಾವುದಾದ್ರೂ ಆಕಾಶ ಅದೇ ಆಕಾಶ ಆಗಿದೆ. ಇದು ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ ಅಲ್ಲ. ತ್ರಿವಿಧಾನಂತ್ಯ ತೆಲುಗುಕಾಚಾರ್ಯ ಚತುರ್ವಿಧಾನಂತ್ಯ ಅಂತ ಹೇಳ್ತಾರೆ. ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ, ಶಕ್ತಿತಃ ಅನಂತ ಅಂತಂದ್ರೆ ಬಲವನ್ನು ಪ್ರತ್ಯೇಕ ತಗೊಳ್ತಾರೆ. ಎಲ್ಲ ಗುಣಗಳಿಂದ ಪೂರ್ಣ ಮತ್ತು ಸರ್ವಸಮರ್ಥ ಅಂತ ಪ್ರತಿ ನಾವು ಸರ್ವಸಮರ್ಥ ಅಂತ ಹೇಳ್ತಾರೆ. ಹಾಗೆ ಶಕ್ತಿತಃ ಅನಂತ ಅಂತ ಈ ಚತುರ್ವಿಧ ಅನಂತ್ಯ ಯಾವುದಕ್ಕೋ ಅದು ನಿಜವಾದ ಆಕಾಶ. ಹಾಗಾಗಿ ಜ್ಞಾನಾನಂದ ಬಲ ಶಕ್ತಿಗಳಲ್ಲಿ ಜೀವಕೋಟಿಯಲ್ಲಿ ಪೂರ್ಣನಾದಂತಹ ಪ್ರಾಣನನ್ನು, ಸಮಸ್ತಕ್ಕಿಂತಲೂ ಅಧಿಕ ಸಮಸ್ತ ನಿರವಧಿಕ ಪರಿಪೂರ್ಣನಾಗಿರತಕ್ಕಂಥ ಭಗವಂತನನ್ನು ಅಗ್ನಿಗಳಂತೆ ಪ್ರಾಣದೇವರನ್ನು ಭಗವಂತ ಉಪದೇಶ ಮಾಡಿ ಇದು ಸಂವರ್ಗ ವಿದ್ಯೆಯ ಒಂದು ಅರಿಕೆ. ಸಂವರ್ಗ ವಿದ್ಯೆಯು ಪ್ರಾಣದೇವರನ್ನು ಉಪದೇಶ ಮಾಡಿ ಆ ಪ್ರಾಣದೇವರ ಮೂಲಕ ಭಗವಂತನ ಉಪದೇಶ. ಇಲ್ಲಿಯೂ ಪ್ರಾಣ ಮತ್ತು ಆಕಾಶ ಪೃಥ್ವಿಯ ತೇಜಸ್ಸಿನಿಂದ ನಿರ್ಮಿತವಾಗಿರತಕ್ಕಂತಹ ಈ ಪಂಚಭೂತ ಶರೀರದಿಂದ ಪ್ರಾಣ ವಾಯು, ವಾಯುವಿನಿಂದ ಆಕಾಶ, ಗಾಳಿ ಆಕಾಶದಿಂದ ಗಾಳಿಯಿಂದ ಪ್ರಾಣದೇವರ ಹತ್ರ, ಆಕಾಶದಿಂದ ನಿಜವಾಗಿ ಆಕಾಶದಲ್ಲಿ ವ್ಯಾಪಿಸಿರ್ತಕ್ಕ ಭಗವಂತನ ಕಡೆಗೆ ಸಾಗುವಂತಹ ಒಂದು ಉಪಾಸನೆಯ ಮುಖವನ್ನು ಹೀಗೆ ತಿಳಿಯಾದ ಮೇಲೆ ಒಟ್ಟಿಗೆ ಉದ್ದೇಶ ಮಾಡಿದ್ರು ಹೇಗೆ ಈ ಭಗವಂತನನ್ನು ಆಕಾಶದಾಗಿರ್ತಕ್ಕಂಥ ಭಗವಂತ ಯಾವ ರೀತಿ ಪ್ರಪಂಚದಲ್ಲಿ ತುಂಬಿ ನಮ್ಮನ್ನ ನಿಯಂತ್ರಣ ಮಾಡ್ತಾರೆ. ಅಥಹೈನ ಕಾಲಹಪತ್ಯೋ ಅನುಶಾಸ, ಒಬ್ಬೊಬ್ಬರೇ ಬಂದು ಬಂದಿದ್ದೆ ಮೂರು ಜನ ಒಟ್ಟಿಗೆ ಹೇಳಿ ಅಲ್ಲಪ್ಪ ನಾನೊಂದು ವಿಷಯ, ನಾನು ಉಪಾಸನೆ ಮಾಡ್ತಕ್ಕಂಥ ನನ್ನ ಅಂತರ್ಯಾಮೆ ಅದು ಭಗವಂತನ ಹೇಳ್ತಾರೆ.